ಯೂರಿಯಾ ಜಾಸ್ತಿ ಹಾಕೋದ್ರಿಂದ ಬೆಳೆ ಚೆನ್ನಾಗಿ ಬರೋದಿಲ್ಲ ಕಣಪ್ಪ. ಮಣ್ಣು ಮತ್ತು ಬೆಳೆಯ ಅಗತ್ಯಕ್ಕೆ ಅನುಗುಣವಾಗಿ ಗೊಬ್ಬರ ಹಾಕಬೇಕು. ಸಾರಜನಕದ ಜೊತೆಗೆ ರಂಜಕ ಮತ್ತು ಪೊಟ್ಯಾಷನ್ನು ಕೂಡ ಕೊಡಬೇಕು. ಕೆಲವು ಸಂದರ್ಭದಲ್ಲಿ ಲಘು ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗತ್ತೆ, ಬರೀ ಯೂರಿಯಾ ಹಾಕಬಾರ್ದು. ಈ ವಿಷಯವನ್ನು ರೈತರಿಗೆ ತಿಳಿಸೋದಕ್ಕೆ ಭಾರತ ಸರ್ಕಾರ ಮಣ್ಣು ಆರೋಗ್ಯ ಚೀಟಿ ಸಾಯಿಲ್ ಹೆಲ್ತ್ ಕಾರ್ಡ್ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಈ ಮಣ್ಣು ಆರೋಗ್ಯ ಚೀಟಿ ಯೋಜನೆ ಅಂದ್ರೆ ಏನು ರಂಗಣ್ಣ? ಮಣ್ಣು ಆರೋಗ್ಯ ಚೀಟಿ ಯೋಜನೆಯಲ್ಲಿ ರೈತರ ಜಮೀನುಗಳ ಮಣ್ಣು ಮಾದರಿಗಳನ್ನು ಪರೀಕ್ಷಿಸಲಾಗುತ್ತೆ. ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳ ಮಟ್ಟ ಜೊತೆಗೆ ಅದರಲ್ಲಿರುವಂತಹ ಕುಂದುಕೊರತೆಗಳು ಈ ಪರೀಕ್ಷೆಯಿಂದ ಗೊತ್ತಾಗ್ತವೆ. ಬೆಳೆಗಳನ್ನು ಆಧರಿಸಿ ಪೋಷಕಾಂಶಗಳ ಶಿಫಾರಸನ್ನು ನೀಡಲಾಗುತ್ತೆ. ಯೂರಿಯಾ ಜೊತೆಗೆ ರಂಜಕ, ಪೊಟ್ಯಾಷು ಮತ್ತು ಸಾವಯವ ಗೊಬ್ಬರಗಳ ಬಳಕೆ ಬಗ್ಗೆ ಶಿಫಾರಸು ಕೂಡ ನೀಡಲಾಗುತ್ತೆ. ಒಟ್ಟಾರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಒತ್ತನ್ನು ನೀಡಲಾಗುತ್ತೆ. ಹೌದೇನು, ಸರಿ ಕಣಪ್ಪ. ಆದ್ರೆ ಈ ಯೂರಿಯಕ್ಕೆ ಬೇವು ಸಹ ಲೇಪಿಸ್ತಾರಂತೆ? ಹೌದಪ್ಪ, 2015 ಮೇ ತಿಂಗಳಿನಿಂದ ಬೇವು ಲೇಪಿತ ಯೂರಿಯಾ ಉತ್ಪಾದನೆ ಕಡ್ಡಾಯವಾಗಿದೆ. ಅದರ ಲಭ್ಯತೆ ಕೂಡ ಈಗ ಹೆಚ್ಚಿದೆ. ಇದರಿಂದ ಯೂರಿಯಾ ಮೇಲಿನ ಖರ್ಚು ಕಡಿಮೆ ಆಗುತ್ತೆ. ಸಾಯಿಲ್ ಹೆಲ್ತ್ ಕಾರ್ಡ್ನಲ್ಲೂ ಕೂಡ ಬೇವು ಲೇಪಿತ ಯೂರಿಯಾ ಬಗ್ಗೆ ಶಿಫಾರಸು ಕೂಡ ಇರುತ್ತೆ. ಈ ಸಾಯಿಲ್ ಹೆಲ್ತ್ ಕಾರ್ಡ್ಗೆ ಹಣ ಕೊಡಬೇಕಾದ ಕೆಂಪಣ್ಣ? ಇಲ್ಲಪ್ಪ, ಇದು ಸಂಪೂರ್ಣ ಉಚಿತ. ಪ್ರತಿ 3 ವರ್ಷಕ್ಕೊಮ್ಮೆ ಹೊಸ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನ ನೀಡಲಾಗುತ್ತೆ. ಆರೋಗ್ಯವಂತ ಜಮೀನಿನಿಂದ ಆರೋಗ್ಯವಂತ ಬೆಳೆ ಪಡ್ಕೋಬಹುದು ನೋಡು. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ರಸವಾರ್ತೆ, 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ, 7:45 ವಿಧಾನಮಂಡಲದಲ್ಲಿ ಇಂದು, 9:05 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂದರ್ಶನ, ಅತಿಥಿ ಕಥೆಗಾರ ಕೇಶವರೆಡ್ಡಿ ಹಂದ್ರಾಳ್ ಅವರು, ಪ್ರಸ್ತುತಿ ಹಾಗೂ ನಿರ್ಮಾಣ ಹೆಚ್.ಕೆ. ಸುಬ್ಬಯ್ಯ. 10:05 ನಾಟಕ ಚಿದ್ರಾನ್ವೇಷಣೆ, ರಚನೆ ಅನಸೂಯ, ನಿರ್ಮಾಣ ರಘುಪತಿ ಹೆಗಡೆ. 10:35 ತೂಗುಮಂಚ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು. ಇವಿಷ್ಟು ಇನ್ನು ಮುಂದೆ ಮೂಡಿಬರಲಿದೆ. ಇನ್ನು ನಾಳಿನ ಕಾರ್ಯಕ್ರಮಗಳ ವಿವರಣೆ. 6:05 ಡಾ ವಿವಿ ಭಟ್ ಅವರಿಂದ ಚಿಂತನ,